ಬೆಳೆಗಳಿಗೆ ಸಿಂಪರಣೆಯಾಗಿ ಕೂಡ ಅದನ್ನು ಬಳಸಬಹುದು. ಆದರೆ ಪ್ರಮುಖವಾಗಿ ನಾವು ಈಗ ಬೆಳೆಯನ್ನು ಕಟಾವು ಮಾಡಿದ ನಂತರ ಉದುರ್ತಕ್ಕಂಥ ಪಳವಳಿಕೆಗಳು ಅಥವಾ ಸೊಪ್ಪೆ ಇರ್ಬೋದು, ಹತ್ತಿ ಕಟ್ಟಿಗೆ ಇರ್ಬೋದು, ಬೇರೆ ಬೇರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ನಾವು ತಿಪ್ಪಿನಲ್ಲಿ ಹಾಕಿಕೊಂಡು 130 ಗ್ರಾಮ್ ವೇಸ್ಟ್ ಡಿಕಾಂಪೋಸರ್ನ ಸುಮಾರು 1 ಲಕ್ಷ ಲೀಟರ್ ನೀರಿನಲ್ಲಿ ಇದನ್ನು ತಯಾರಿ ಮಾಡ್ಕೊಳ್ಬೋದು. ಆದರೆ ತಿಪ್ಪೆ ಗೊಬ್ಬರವನ್ನು ಅಥವಾ ವೇಸ್ಟ್ ಡಿಕಾಂಪೋಸರ್ನ ಬಳಸ್ತಕ್ಕಂಥದ್ದು ಹೇಗೆ ಅಂತಂದರೆ, 1 ಟನ್ ಕಸವನ್ನು ಒಂದು ಪ್ಲಾಸ್ಟಿಕ್ ಹಾಳೆಯ ಮೇಲೆ ಅಥವಾ ತಿಪ್ಪೆನಲ್ಲಿ ಹರಡಿ ಅದರ ಮೇಲೆ ಸುಮಾರು ನಾವೇನು ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ನ ತಯಾರು ಮಾಡ್ಕೊಂಡಿರ್ತೀವಿ ಅದನ್ನು 20 ಲೀಟರ್ ಅದರ ಮೇಲೆ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಪುನಃ ಮತ್ತೆ 1 ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ಹಾಕಬೇಕು. ಪುನಃ ಇದೇ ರೀತಿಯಾಗಿ 20 ಲೀಟರ್ ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ ಅದರ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಇದೇ ರೀತಿಯಾಗಿ ಸುಮಾರು 10 ಪದರಗಳವರೆಗೂ ನಾವು ಕಸವನ್ನು ತುಂಬಿ ಈ ಥರ ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ ಅದರ ಮೇಲೆ ಸಿಂಪರಣೆ ಮಾಡಿದರೆ ಅದರಲ್ಲಿ ಪ್ರಮುಖವಾಗಿ ಸುಮಾರು 60%ನಷ್ಟು ನಾವು ತೇವಾಂಶವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಇಂತಹ ಈ ರೀತಿಯಾಗಿ ತಯಾರಿ ಮಾಡಿರ್ತಕ್ಕಂಥದ್ದು ಕೇವಲ 1 ತಿಂಗಳಲ್ಲಿ ಅಂದರೆ 30 ದಿವಸದಲ್ಲಿ ನಾವು ಒಂದು ತಿಪ್ಪೆ ಗೊಬ್ಬರವನ್ನು ಅಥವಾ ವೇಸ್ಟ್ ಡಿಕಾಂಪೋಸರ್ ಗೊಬ್ಬರವನ್ನು ಎರೆಹುಳಕ್ಕೆ ಸಮನಾಗಿ ಇರತಕ್ಕಂಥ ಗೊಬ್ಬರವನ್ನು ನಾವು ತಯಾರಿ ಮಾಡ್ಕೊಳ್ಬೋದು. ಈ ಗೊಬ್ಬರವನ್ನು ವಿವಿಧ ಬೆಳೆಗಳಿಗೆ, ಭತ್ತ ಇರ್ಬೋದು, ಹತ್ತಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು ಅಥವಾ ಸಿರಿಧಾನ್ಯಗಳಿಗಾಗಿ ಈ ವೇಸ್ಟ್ ಡಿಕಾಂಪೋಸರ್ ಗೊಬ್ಬರವನ್ನು ನಾವು ಮುಂಬರುವ ಬೆಳೆಗಳಲ್ಲಿ ಇದನ್ನು ಬಳಸಲಿಕ್ಕೆ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು. ಇನ್ನೊಂದು ಇದರದ್ದು ವೇಸ್ಟ್ ಡಿಕಾಂಪೋಸರ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಉಪಯೋಗ ಅಂತಂದರೆ, ಬಹಳಷ್ಟು ನಾವು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭೂಮಿಯ ಸಾಕಷ್ಟು ನೀರು ಹಾಯಿಸಿ ಅದು ಸವಳು ಮತ್ತು ಜವಳಾಗಿ ಪರಿವರ್ತನೆಯಾಗಿದೆ, ಉಪ್ಪಿನಂಶ ಜಾಸ್ತಿ ಇದೆ, ಅಂಥ ಸಂದರ್ಭದಲ್ಲಿ ಈ ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನನ್ನು ಅಂದರೆ ದ್ರಾವಣವನ್ನು ನಾವು ತಯಾರಿ ಮಾಡಿಕೊಂಡು 1 ಎಕರೆಗೆ ಸುಮಾರು 1,000 ಲೀಟರ್ನಷ್ಟು ನಾವು ಅದನ್ನು ಹೊಲಕ್ಕೆ ಬಿಟ್ಟರೆ ಹೊಲದಲ್ಲಿ ಸುಮಾರು ಇರತಕ್ಕಂಥ ಉಪ್ಪಿನಂಶ ಕಡಿಮೆ ಆಗುತ್ತೆ, ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ಕೇವಲ 1-3 ತಿಂಗಳಲ್ಲಿ ಎರೆಹುಳುಗಳ ಒಂದು ಸಂತತಿಯು ಕೂಡ ಜಾಸ್ತಿ ಆಗುತ್ತೆ. ಎರೆಹುಳುಗಳನ್ನು ನಾವು ರೈತನ ಮಿತ್ರ ಅಂತ ಕರಿತೇವೆ. ಈ ಒಂದು ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆದಾಗ ಭೂಮಿಯ ಫಲವತ್ತತೆಯೂ ಕೂಡ ಜಾಸ್ತಿ ಆಗುತ್ತೆ. ಇದಲ್ಲದೇ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವೇಸ್ಟ್ ಡಿಕಾಂಪೋಸರ್ ಅಥವಾ ಈ ಒಂದು ಸಲ್ಯೂಷನ್ನ ಪ್ರಮುಖವಾದ ಉಪಯೋಗ ಏನು ಅಂತಂದರೆ, ನಾವು ಬೆಳೆಗಳಲ್ಲಿ ಕೂಡ ಇದನ್ನು ಸಿಂಪರಣೆಯಾಗಿ ಬಳಸಬಹುದು. ಅಂದರೆ ಯಾವ ಪ್ರಮಾಣದಲ್ಲಿ ಈ ಒಂದು ಸಲ್ಯೂಷನನ್ನು ಅಥವಾ ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ನ ಬಳಸಬೇಕು ಅಂತಂದರೆ, ನಮಗೆ 1 ಪ್ರಮಾಣದಲ್ಲಿ ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ನ ಬಳಸಬೇಕು, 3 ಪ್ರಮಾಣದಲ್ಲಿ ನೀರನ್ನು ನಾವು ಬಳಸ್ಕೊಂಡು ನಾವು ಇದನ್ನು ಬೆಳೆಗಳಿಗೆ, ಭತ್ತಕ್ಕಿರ್ಬೋದು, ಹತ್ತಿಗಿರ್ಬೋದು, ಮೆಣಸಿನಕಾಯಿಗಿರ್ಬೋದು, ವಿವಿಧ ಬೆಳೆಗಳಿಗೆ ಅಥವಾ ತರಕಾರಿ ಬೆಳೆಗಳಿಗೂ ಕೂಡ ಇದನ್ನು ಸಿಂಪರಣೆ ಮಾಡ್ಬೋದು. ಆದರೆ ಎಷ್ಟು ಸಾರಿ ಸಿಂಪರಣೆ ಮಾಡಬೇಕು ಅನ್ನೋದು ಕೂಡ ಬಹಳಷ್ಟು ರೈತರು ಇದನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ 1 ಬೆಳೆಯ 4 ಹಂತದಲ್ಲಿ ಅಂದರೆ 1 ತಿಂಗಳ ಅಂತರದಲ್ಲಿ ನಾವು ಇದನ್ನು ಸಿಂಪರಣೆ ಮಾಡಿದಾಗ ಕೇವಲ 1 ವಾರದಲ್ಲಿ ಬೆಳೆಯು ಬಹಳ ಚೆನ್ನಾಗಿ ಚಿಗುರು ಬರುತ್ತೆ. ಮತ್ತು ಈ ಒಂದು ಸಾಕಷ್ಟು ರೈತರ ಅನುಭವ ಮತ್ತು ವಿಜ್ಞಾನಿಗಳ ಅನುಭವ ಏನು ಅಂತಂದರೆ, ಈ ವೇಸ್ಟ್ ಡಿಕಾಂಪೋಸರ್ ಸಲ್ಯೂಷನ್ನ ಸಿಂಪರಣೆ ಮಾಡೋದ್ರಿಂದ ಕೀಟಗಳ ಹತೋಟಿಯು ಕೂಡ ಕಡಿಮೆ ಆಗುತ್ತೆ ಮತ್ತು ರೋಗದ ಒಂದು ಬಾಧೆಯು ಕೂಡ ಕಡಿಮೆ ಆಗುತ್ತೆ ಅಂತೇಳಿ ತಿಳಿದು ಬರ್ತಾ ಇದೆ. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಇದನ್ನು ಸಂಶೋಧನೆಯನ್ನು ಕೂಡ ನಡೀತಾ ಇದೆ. ಈ ವೇಸ್ಟ್ ಡಿಕಾಂಪೋಸರನ್ನು ಯಾವ ರೀತಿಯಾಗಿ ಇನ್ನೊಂದು ನಾವು ಬಳಸ್ಬೋದು ಅಂತಂದರೆ, ಹನಿ ನೀರಾವರಿಯ ಮುಖಾಂತರ ಕೂಡ ಇದನ್ನು ನಾವು ಬಳಸ್ಕೊಳ್ಬೋದು. ಈಗ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಈಗ 1 ಎಕರೆಗೆ ಬೇಕಾಗಿರ್ತಕ್ಕಂಥ ನೀರಿನಲ್ಲಿ ಸುಮಾರು 500 ರಿಂದ 1,000 ಲೀಟರ್ನಷ್ಟು ಇದನ್ನು ಸೇರಿಸಿ ನಾವು ಹನಿ ನೀರಾವರಿ ಮುಖಾಂತರನೂ ಕೂಡ ವೇಸ್ಟ್ ಡಿಕಾಂಪೋಸರನ್ನು ನಾವು ಬಳಸಬಹುದು. ಅದರ ಒಂದಿಗೆ ವೇಸ್ಟ್ ಡಿಕಾಂಪೋಸರನ್ನು ನಾವು ಬೀಜೋಪಚಾರಕ್ಕಾಗಿ ಬಳಸಬಹುದಾ ಅಂತಕ್ಕಂಥದ್ದನ್ನು ಬಹಳಷ್ಟು ರೈತರು ಕೇಳ್ತಾರೆ. ಯಾಕಂದರೆ ಮುಂಬರುವ ಮುಂಗಾರಿನಲ್ಲಿ ವಿವಿಧ ಬೆಳೆಗಳನ್ನು ಬಿತ್ತಕ್ಕಂಥ ಅಥವಾ ಬೀಜಗಳನ್ನು ಬಿತ್ತಕ್ಕಂಥ ರೈತರು ಕೂಡ ಬೀಜೋಪಚಾರವನ್ನು ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ಬರ್ತಾ ಇದೆ. ಇದನ್ನು ಸಾಕಷ್ಟು ರೈತರು ಈಗಾಗಲೇ ನಾವು ಈಗ ಸಿರುಗುಪ್ಪ ಸುತ್ತಮುತ್ತಲು ಇರತಕ್ಕಂಥ ರೈತರಿಗೆ ನಾವು ಬೀಜೋಪಚಾರಕ್ಕೆ ಕೂಡ ನಾವು ಶಿಫಾರಸು ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತಂದರೆ, 30 ಗ್ರಾಮ್ ಒಂದು ಟಿನ್ನಲ್ಲಿ ಅಥವಾ ಡಬ್ಬೆನಲ್ಲಿ ಬರ್ತಕ್ಕಂಥ ಒಂದು ವೇಸ್ಟ್ ಡಿಕಾಂಪೋಸರನ್ನು 1 ಎಕರೆಗೆ ಬೇಕಾಗಿರ್ತಕ್ಕಂಥ ಏನು ಬೀಜಗಳಿರ್ತವೆ ಅವುಗಳನ್ನು 30 ಗ್ರಾಮ್ ಬೆಲ್ಲ ಮತ್ತು 30 ಗ್ರಾಮ್ ವೇಸ್ಟ್ ಡಿಕಾಂಪೋಸರನ್ನು ನಾವು ಬೀಜೋಪಚಾರ ಕೇವಲ 30 ನಿಮಿಷದಲ್ಲಿ ಅದನ್ನು ಬೀಜ ಲೇಪನವನ್ನು ಮಾಡಿ ನೆರಳಲ್ಲಿಟ್ಟು ಮರುದಿವಸ ಅದನ್ನು ಕೂಡ ಬಳಸೋದ್ರಿಂದ ಒಂದು ಮೊಳಕೆಯ ಪ್ರಮಾಣ ಸುಮಾರು 90-95% ಮೊಳಕೆಯ ಪ್ರಮಾಣ ಕೂಡ ನಾವು ಇದರಲ್ಲಿ ಕಂಡು ಬಂದಿದ್ದೇವೆ. ಇದರೊಂದಿಗೆ ನಾವು ವೇಸ್ಟ್ ಡಿಕಾಂಪೋಸರನ್ನು ಯಾವ ರೀತಿಯಾಗಿ ಇದನ್ನು ಎಲ್ಲಿ ಪಡ್ಕೊಳ್ಬೋದು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಈಗಾಗಲೇ ನಾನು ಹೇಳಿದ ಹಾಗೆ ಈ ರಾಷ್ಟ್ರೀಯ ಸಾವಯವ ಸಂಸ್ಥೆ ಉತ್ತರ ಪ್ರದೇಶದ ಗಜಿಯಾಬಾದ್ನಲ್ಲಿ ಇದನ್ನು ತಯಾರಿ ಮಾಡಿದ್ದಾರೆ ಮತ್ತು ಪ್ರಾಂತೀಯ ಸಾವಯವ ಸಂಸ್ಥೆ ಅಂತಕ್ಕಂಥದ್ದು ಕೂಡ ನಮ್ಮ ತುಮಕೂರಿನಲ್ಲಿದೆ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿದ್ದಾವೆ. ಅಲ್ಲಿನೂ ಕೂಡ ನಾವು ವೇಸ್ಟ್ ಡಿಕಾಂಪೋಸರನ್ನು ಟಿನ್ನನ್ನು ಪಡೆಯಬಹುದು. ಇದರದ ಬೆಲೆ ಕೇವಲ 20 ರೂಪಾಯಿ 30 ಗ್ರಾಮ್ ಇರುತ್ತೆ. ಅದನ್ನು ನಾವು ತೆಗೆದುಕೊಂಡು ನಾನು ಈಗಾಗಲೇ ಹೇಳಿದಂಗೆ ಅದನ್ನು ಒಂದು ದ್ರಾವಣವನ್ನು ಮಾಡಿಕೊಂಡು ವಿವಿಧ ಬೆಳೆಗಳಿಗೆ ಸಿಂಪ ವಿಸ್ತರಣೆಯನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ನಾವೀಗಾಗಲೇ ಒಂದು ವರ್ಷದಿಂದನೂ ಇದನ್ನು ಮಾಡ್ತಾ ಇದ್ದೇವೆ. ರೈತರಿಗೂ ಕೂಡ ಇದರ ಅನುಭವ ಆಗಿದೆ. ಒಂದು ಮತ್ತೆ ಈ ವೇಸ್ಟ್ ಡಿಕಂಪೋಸರ್ನ ಟಿನ್ನನ್ನು ಅಥವಾ ಡಬ್ಬೆಯನ್ನು ತೆಗೆದುಕೊಳ್ಬೋದಾ ಅಥವಾ ಖರೀದಿ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಆದರೆ ರೈತರು ಪದೇ ಪದೇ ಇದನ್ನು ಡಬ್ಬೆಯನ್ನು ಖರೀದಿ ಮಾಡದ ಬದಲೇನೆ ಈಗೇನು ತಾವು 200 ಲೀಟರ್ ನೀರಿನಲ್ಲಿ 2 ಕೆಜಿ ಬೆಲ್ಲವನ್ನು ಹಾಕಿ ದ್ರಾವಣವನ್ನು ತಯಾರು ಮಾಡಿಕೊಂಡಿರ್ತಾರೋ ಆ ದ್ರಾವಣದಲ್ಲಿ 20 ಲೀಟರನ್ನು ಉಳಿಸ್ಕೊಂಡು ಮತ್ತೆ ಪುನಃ 180 ಲೀಟರ್ ನೀರನ್ನು ಅದರಲ್ಲಿ ಸೇರಿಸಿ ಪುನಃ ಒಂದು 5-7 ದಿವಸ ನಾವು ಅದನ್ನು ತಿರುಗಿಸಿದರೆ ಬೆಳಗ್ಗೆ ಮತ್ತು ಸಾಯಂಕಾಲ ತಿರುಗಿಸಿದರೆ ಪುನಃ ಅದು ದ್ರಾವಣ ಆಗುತ್ತೆ, ವೇಸ್ಟ್ ಕಂಪೋಸ್ ದ್ರಾವಣ ಆಗುತ್ತೆ. ಅದನ್ನು ನಾನು ಈಗಾಗಲೇ ಹೇಳ್ದಂಗೆ ವಿವಿಧ ಉದ್ದೇಶಕ್ಕಾಗಿ ಅದನ್ನು ಬಳಸ್ಬೋದು. ಇದಲ್ಲದೆ ಈಗ ಸಾವಯವ ಗೊಬ್ಬರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ರೈತರು. ಈಗಾಗಲೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಭೂಮಿಯ ಫಲವತ್ತತೆ ಕೂಡ ಕಡಿಮೆ ಆಗಿದೆ ಮತ್ತು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಅದನ್ನು ಹೋಗಲಾಡಿಸಲಿಕ್ಕೆ ಸಾವಯವ ಗೊಬ್ಬರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಸಾವಯವ ಗೊಬ್ಬರದಲ್ಲಿ ಪ್ರಮುಖವಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚತಕ್ಕಂಥ ಸಾವಯವ ಗೊಬ್ಬರ ಅಂತ ಅಂದರೆ ರಾಸಾಯನಿಕ ಗೊಬ್ಬರಗಳನ್ನು ಹೊರತುಪಡಿಸಿ ಸಾವಯವ ವಸ್ತುಗಳಿಂದ ತಯಾರು ಮಾಡಿರ್ತಕ್ಕಂಥ ತಿಪ್ಪೆ ಗೊಬ್ಬರ ಇರ್ಬೋದು ಅಥವಾ ಎರೆಹುಳು ಗೊಬ್ಬರ ಇರ್ಬೋದು ಅಥವಾ ಹಸಿರೆಲೆ ಗೊಬ್ಬರಗಳಿರ್ಬೋದು ಅಥವಾ ಜೀವಾಣು ಗೊಬ್ಬರಗಳಿರ್ಬೋದು ಇವುಗಳನ್ನು ಬಳಸಿ ಕೃಷಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಸಾವಯವ ಕೃಷಿ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಸಾವಯವ ಕೃಷಿಯಲ್ಲಿ ಪ್ರಮುಖವಾಗಿ ಈಗ ಮುಂಗಾರಿನಲ್ಲಿ ಮಳೆ ಬಿದ್ದ ಕೂಡಲೇ ಜೂನ್ ತಿಂಗಳಲ್ಲಿ ನಾವು ಹಸಿರೆಲೆ ಗೊಬ್ಬರಗಳಾಗಿರ್ತಕ್ಕಂಥ ಸೆಣಬು ಇರ್ಬೋದು ಅಥವಾ ದಹಿಂಚೆ ಇರ್ಬೋದು ಇಲ್ಲ ಅಂತಂದರೆ ನಾವು ಪಿಳೆಪಿಸ್ರೆ ಇರ್ಬೋದು ಅಥವಾ ದ್ವಿದಳ ಧಾನ್ಯಗಳನ್ನು ಬೆಳೆದು ಅಲ್ಲೇ ಹೊಲದಲ್ಲಿ ಮುಗ್ಗು ಹೊಡೆಯೋದಕ್ಕೆ ಇಂಚಿತು ಅಥವಾ ಹೊಲದಲ್ಲೇ ಸಾವಯವ ಗೊಬ್ಬರಗಳನ್ನು ಮಾಡ್ತಕ್ಕಂಥದ್ದನ್ನು. ಇದರಿಂದ ಏನಪ್ಪ ಲಾಭ ಅಂತಂದರೆ ಭೂಮಿನಲ್ಲಿ ಈಗ ಉಪ್ಪಿನಂಶ ಕಡಿಮೆ ಆಗುತ್ತೆ ಮತ್ತು ಈ ದ್ವಿದಳ ಧಾನ್ಯಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸುಮಾರು 78% ಸಾರಜನಕ ಇದೆ, ಈ ಸಾರಜನಕವನ್ನು ಸ್ಥಿರೀಕರಿಸಿ ಭೂಮಿಯ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಇದರಲ್ಲಿ ಸಾವಯವ ಗೊಬ್ಬರಗಳು ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ಹಸಿರೆಲೆ ಗೊಬ್ಬರಗಳಿರ್ಬೋದು, ಜೀವಾಣು ಗೊಬ್ಬರಗಳಿರ್ಬೋದು, ತಿಪ್ಪೆ ಗೊಬ್ಬರ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ಮತ್ತು ಇದರ ಜೊತೆಗೆ ಈಗ ದನದ ಕೊಟ್ಟಿಗೆಯಲ್ಲಿ ಬರ್ತಕ್ಕಂಥ ಏನು ವೇಸ್ಟ್ ಡಿಕಂಪ್ ಇದು ನಾವು ಮೂತ್ರ ಇರ್ಬೋದು ಅಥವಾ ಗೊಬ್ಬರಗಳನ್ನು ಮಾಡಿಕೊಂಡು ಅದನ್ನು ಕೂಡ ನಾವು ಬಳಸ್ಕೊಳ್ಬೋದು. ಇದಲ್ದೇ ಈಗ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡು ಒಂದೇ ವರ್ಷದಲ್ಲಿ ಇಳುವರಿ ಜಾಸ್ತಿ ಬರೋದಿಲ್ಲ. ಆದರೆ ನಾವು ಸತತವಾಗಿ 3 ವರ್ಷ ನಾವು ಪದೇ ಪದೇ ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡಾಗ ರಾಸಾಯನಿಕ ಗೊಬ್ಬರಕ್ಕೆ ಯಾವ ರೀತಿಯಾಗಿ ಇಳುವರಿ ಬರುತ್ತಲ್ಲ ಅದು 3 ವರ್ಷದ ನಂತರ ಇದು ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ನಮಗೆ ಇಳುವರಿಯನ್ನು ಪಡಿಬೋದು. ಯಾವ್ಯಾವ ಬೆಳೆಗಳಿಗೆ ಇವು ಸಾವಯವ ಗೊಬ್ಬರಗಳನ್ನು ಬಳಸ್ಬೋದು ಅಂದರೆ ದೇಶೀಯ ತಳಿಗಳು, ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳಿಗೆ ಜೋಳ ಇರ್ಬೋದು, ನವಣೆ ಇರ್ಬೋದು, ಅರ್ಕ ಇರ್ಬೋದು, ಕೊರಲೆ ಇರ್ಬೋದು, ಬರಗು ಇರ್ಬೋದು, ಇಂಥವುಗಳಿಗೆ ಸಾವಯವ ಗೊಬ್ಬರಗಳನ್ನು ನಾವು ಬಳಸ್ತಕ್ಕಂಥದ್ದು ಬಹಳ ಪ್ರಮುಖವಾದ. ಆದರೆ ಹತ್ತಿ ಅಥವಾ ಕಬ್ಬು ಇಂಥವುಗಳನ್ನು ನಾವು ಜಾಸ್ತಿ ಅಂದರೆ ಅರ್ಧ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳು, ಅರ್ಧ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಾವು ಜೀವಾಣು ಗೊಬ್ಬರಗಳಿಗೆ ಬಂದಾಗ ಎರಡನೇದು ಅಂತಂದರೆ ಜೀವಾಣು ಗೊಬ್ಬರಗಳು. ಜೀವಾಣು ಗೊಬ್ಬರದಲ್ಲಿ ಅಜೋಸ್ಪಿರ್ಲಮ್ ಅಂತಕ್ಕಂಥದ್ದಿದೆ, ಅಜಿಟೋಬ್ಯಾಕ್ಟರ್ ಅಂತಕ್ಕಂಥದ್ದಿದೆ, ರೈಜೋಬಿಯಂ ಅಂತಕ್ಕಂಥದ್ದಿದೆ, ಫಾಸ್ಫರಸ್ ಸಲ್ಬ್ಲೇಜಿಂಗ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದಿದೆ. ಇವುಗಳನ್ನು ಕೂಡ ನಾವು ಬೀಜೋಪಚಾರವನ್ನಾಗಿ ಬಳಸ್ಕೊಳ್ಬೋದು ಮತ್ತು ಬೆಳೆಗಳಿಗೆ ಕೂಡ ನೇರವಾಗಿ ಬೆಳೆ ಇದ್ದಾಗೂ ಕೂಡ ನಾವು ಅದನ್ನು ಹೊಲದಲ್ಲಿನೂ ಕೂಡ ಬಿಡಬಹುದು. ಇನ್ನು ತಿಪ್ಪೆ ಗೊಬ್ಬರಕ್ಕೆ ಬಂದಾಗ ನಾವು ಹಿಂದಿನ ಕಾಲದಲ್ಲಿ ಸಾಕಷ್ಟು ದನಕರುಗಳನ್ನು ಕಟ್ಕೊಳ್ತಿದ್ವಿ, ಸಾಕಷ್ಟು ತಿಪ್ಪೆ ಗೊಬ್ಬರ ಸಿಗ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರನ್ನು ಮೇಂಟೈನ್ ಮಾಡ್ತಿರೋದ್ರಿಂದ ಈ ದನಕರುಗಳನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತ್ತೆ ಪುನಃ ನಮ್ಮ ರೈತರು ಸಾವಯವ ಕೃಷಿಗೆ ಹೋಗಬೇಕು ಅಂದರೆ ದನಕರುಗಳನ್ನು ಕಟ್ಕೊಳ್ಬೇಕು. ಆ ದನಕರುಗಳಿಂದ ಬರ್ತಕ್ಕಂಥ ಏನು ತಿಪ್ಪೆ ಗೊಬ್ಬರ ಇದೆ ಅಥವಾ ಕೊಟ್ಟಿಗೆಯ ವೇಸ್ಟ್ ಅಂತ ಕರಿತೀವಿ ಅವುಗಳನ್ನು ಬಳಸ್ಕೊಂಡು ತಿಪ್ಪೆ ಗೊಬ್ಬರವನ್ನು ಮಾಡಿಕೊಂಡು ನಾವು ಬೇರೆ ಬೇರೆ ಬೆಳೆಗಳಿಗೆ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಭತ್ತಕ್ಕಾದರೆ ನಾವು 10 ಟನ್ನು ಸಾವಯವ ಗೊಬ್ಬರವನ್ನು ಹೇಳ್ತೀವಿ, ಇನ್ನು ಕಬ್ಬಿಗಾದರೆ 10 ಟನ್ನನ್ನು ಹೇಳ್ತೀವಿ. ಈ ಥರ ನಾವು ಗೊಬ್ಬರಗಳನ್ನು ಸಾವಯವ ಗೊಬ್ಬರವನ್ನು ಬಳಸ್ಕೊಳ್ಬೋದು. ಇನ್ನು ಎರೆಹುಳು ಗೊಬ್ಬರ ರೈತನ ಮಿತ್ರ ಅಂತೇಳಿ ಕರಿತೀವಿ, ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬೋದು. ಹೊಲದಲ್ಲಿ ಸಿಗತಕ್ಕಂಥ ಯಾವುದೇ ಬೆಳೆಗಳ ಪಳವಳಿಕೆಗಳನ್ನು ಬಳಸ್ಕೊಂಡು ಈಗೇನು ನಾನು ಅದರಲ್ಲಿ 3 ಥರದ ಒಂದು ಪದ್ಧತಿಯನ್ನು ಮಾಡ್ಕೊಡೋದು. ಹಾಸು ಬಂಡಿಗಳಂತವೆ, ಹಾಸು ಬಂಡಿಗಳಿಂದನಾದರೂ ಮಾಡ್ಕೊಳ್ಬೋದು, ಇಲ್ಲ ಸುಟ್ಟ ಇಟ್ಟಿಗೆಯಿಂದನಾದರೂ ಕೂಡ ತೊಟ್ಟೆಯನ್ನು ಕಟ್ಕೊಳ್ಬೋದು, ಇಲ್ಲ ಅಂತಂದರೆ ನಮಗೆ ಸಿಮೆಂಟ್ ಇಟ್ಟಿಗೆ ಬರ್ತವೆ ಆ ಇಟ್ಟಿಗೆಗಳನ್ನು ಕೂಡ ಕಟ್ಕೊಂಡು ಒಂದು ಎರೆಹುಳು ತೊಟ್ಟೆಗಳನ್ನು ಮಾಡಿಕೊಂಡು ಆ ಎರೆಹುಳು ತೊಟ್ಟೆಗಳಲ್ಲಿ ಸಿಗತಕ್ಕಂಥ ಕಸಗಳನ್ನು ಅಂದರೆ ಹೊಲದಲ್ಲಿ ಪಳವಳಿಕೆಗಳು ಅಥವಾ ಬೆಳೆ ಕಟಾವು ಆದ ಮೇಲೆ ಉಳಿದಿರ್ತಕ್ಕಂಥ ವಸ್ತುಗಳನ್ನು ಅದರಲ್ಲಿ ಒಂದು ಲೇಯರ್ ಈ ಕಸವನ್ನು ತುಂಬಿ ಎರಡನೇ ಒಂದು ಪದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ವೇಸ್ಟ್ ಡಿಕಂಪೋಸರ್ ಸೊಲ್ಯೂಷನ್ ಅದರ ಮೇಲೆ 5-10 ಲೀಟರ್ ಅದರ ಮೇಲೆ ಸಿಂಪರಣೆ ಮಾಡಬೇಕು, ಪುನಃ ಮತ್ತೆ ಕಸವನ್ನು ತುಂಬಬೇಕು, ಅದೇ ರೀತಿಯಾಗಿ ಹೆಂಡೆ ರಾಡಿಯನ್ನು ತುಂಬಬೇಕು. ಈ ರೀತಿಯಾಗಿ ನಾವು ಪದರ ಮೇಲೆ ತುಂಬಿದಾಗ ಸುಮಾರು 45-60 ದಿವಸದಲ್ಲಿ ಎರೆಹುಳು ಗೊಬ್ಬರ ತಯಾರಾಗುತ್ತೆ. ಈ ಎರೆಹುಳು ಗೊಬ್ಬರವನ್ನು ಶಿಫಾರಸು ಮಾಡಿರ್ತಕ್ಕಂಥದ್ದು ಯಾವುದೇ ಬೆಳೆಗಳಿಗೆ, ಇದು ಹತ್ತಿ ಆದರೆ ನಾವು 1 ಟನ್ ಅಂತ ಹೇಳ್ತೇವೆ, ಆ ರೀತಿಯಾಗಿ ಬಳಸ್ಕೊಳ್ಬೋದು. ಭತ್ತಕ್ಕಾದ್ರೂ ಕೂಡ ಒಂದು ಟನ್ ಅಂತ ಹೇಳ್ತೀವಿ, ಆ ರೀತಿಯಾಗಿ ನಾವು ಬಳಸ್ಕೊಳ್ಬೋದು. ಇನ್ನು ತರಕಾರಿಗಳಿಗಾದರೆ 3-4 ಕ್ವಿಂಟಲ್ ಎರೆಹುಳ ಗೊಬ್ಬರವನ್ನು ಬಳಸ್ಕೊಳ್ಬೋದು. ಈ ರೀತಿಯಾಗಿ ಸಾವಯವ ಗೊಬ್ಬರಗಳನ್ನು ಬಳಸ್ಕೊಂಡಾಗ ನಮ್ಮ ರಾಸಾಯನಿಕ ಮುಕ್ತವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೀಬೋದು. ಮತ್ತು ವಿದೇಶಿಗಳ ಮಾರುಕಟ್ಟೆಯಲ್ಲಿ ಇವತ್ತು ಸಾವಯವ ಬೆಳೆಗಳಿಗೆ ಹೆಚ್ಚು ಉತ್ಪನ್ನಗಳಿಗೆ ಭಾಳ ಡಿಮ್ಯಾಂಡ್ ಇದೆ, ಅದನ್ನು ಕೂಡ ನಾವು ಮಾಡ್ಕೊಳ್ಬೋದು. ಮತ್ತು ನಮ್ಮ ಆರೋಗ್ಯಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಪಡೆಯಬಹುದು. ಮತ್ತು ಈಗ ಜಾಗತಿಕ ತಾಪಮಾನ ಏನು, ನಾವು ರಾಸಾಯನಿಕ ವಸ್ತುಗಳನ್ನು ಬಳಸ್ತಿರೋದ್ರಿಂದ ಜಾಗತಿಕ ತಾಪಮಾನ ಆಗ್ತಿದೆ, ಅದನ್ನು ಕೂಡ ಕಡಿಮೆ ಮಾಡಿಕೊಂಡು ಒಂದು ಉತ್ತಮವಾದ ಪರಿಸರವನ್ನು ಕಾಪಾಡಿಕೊಳ್ಳಿಕ್ಕೆ ಸಾವಯವ ಗೊಬ್ಬರ ಭಾಳ ಹೆಚ್ಚು ಅನುಕೂಲಕರವಾಗಿರ್ತಕ್ಕಂಥದ್ದು ಅಂತ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ನನ್ನ ದೂರವಾಣಿ ಸಂಖ್ಯೆ 9489633 ನೀವು ಯಾವಾಗಾದರೂ ಮಾಹಿತಿಯನ್ನು ಪಡ್ಕೊಳ್ಬೋದು. ಧನ್ಯವಾದಗಳು. ಇದುವರೆಗೆ ಬೇಸಿಗೆ ಸಮಯದಲ್ಲಿ ರೈತರು ಬೇರೆ ಬೇರೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯ, ಈ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಮಾಹಿತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ನುಗ್ಗೆ ಬೇಸಾಯ ಕುರಿತು ಪ್ರದೀಪ್ ಬಿರಾದಾರ್ ಅವರೊಂದಿಗೆ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳದ ಕೃಷಿ ವಿಸ್ತೀರ್ಣ ಶಿಕ್ಷಣ ಸಂಸ್ಥೆಯಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಪ್ರದೀಪ್ ಬಿರಾದಾರ್ ಅವರಿದ್ದಾರೆ. ಇವತ್ತು ಅವರು ನುಗ್ಗೆ ಬೆಳೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನುಗ್ಗೆಗಳನ್ನು ಬೆಳೆಯಬಹುದು. ಈ ನುಗ್ಗೆಗೆ ಇಂಪಾರ್ಟೆಂಟ್ ಏನಂದರೆ, ಇದು ಒಂದು ಬಹುವಾರ್ಷಿಕ ತರಕಾರಿ ಬೆಳೆಯಾಗಿದ್ದು ಇದರಲ್ಲಿ ಭಾಳಷ್ಟು ಪೋಷಕಾಂಶಗಳನ್ನು ಹೊಂದಿದೆ. ಒಂದು ಇದರಲ್ಲಿ ಕ್ಯಾರೆಟಿನೋಟ್ ಅಂಶ, ಆಮೇಲೆ ಕಬ್ಬಿಣ ಅಂಶ, ರಂಜಕ ಅಂಶ ಮತ್ತು ಸುಣ್ಣದಂಥ ಅಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ದೊರಕುತ್ತವೆ. ಇದು ಪ್ರೆಗ್ನೆನ್ಸಿ ವುಮೆನ್ಸ್ ಅವರಿಗೆ ಒಂದು ಔಷಧಿಯ ಒಂದು ಇದು ಆಗಿದೆ. ಇದರ ಎಲೆಗಳಲ್ಲಿ ಕಬ್ಬಿಣಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವರ ಹೆರಿಗೆ ನೋವನ್ನು ಕಡಿಮೆ ಮಾಡತಕ್ಕಂಥ ಒಂದು ಗುಣವನ್ನು ಇದರಲ್ಲಿ ಹೊಂದಿರತಕ್ಕಂಥದ್ದಾಗಿದೆ. ಹಾಗೆ ಈ ನುಗ್ಗೆ ಬೇಸಾಯಕ್ಕೆ ಮುಖ್ಯವಾಗಿ ಮಣ್ಣು, ಇದು ಎಲ್ಲ ಥರದ ಮಣ್ಣುಗಳಲ್ಲಿ ಬೆಳೀಬೋದು ನುಗ್ಗೆ. ಆದರೆ ಜಿಗುಟಾದ ಮಣ್ಣಿನಲ್ಲಿ ಇದು ಉತ್ತಮವಾಗಿ ಬೆಳೆಯೋದಿಲ್ಲ. ಹಾಗೆ ಇದರಲ್ಲಿ ಮಣ್ಣಿನ ರಸಸಾರ 5.5-6.5 ರಸಸಾರವನ್ನು ಹೊಂದಿರತಕ್ಕಂಥ ಮಣ್ಣಾಗಿರಬೇಕು. ಆಮೇಲೆ ಬಿತ್ತನೆ ಕಾಲ, ಇದು ಯಾವಾಗ ವರ್ಷವಿಡೀ ಯಾವಾಗಾದರೂ ಬಿತ್ತಬಹುದು. ಒಂದು ವೇಳೆ ನಮ್ಮಲ್ಲಿ ನೀರಾವರಿ ಸೌಲಭ್ಯ ಇದ್ದರೆ ವರ್ಷದ ಎಲ್ಲ ತಿಂಗಳಲ್ಲಿ ನಾವು ನಾಟಿ ಮಾಡಬಹುದು. ಆದರೆ ಒಣ ಬೇಸಾಯದಲ್ಲಿ ಮಾಡಬೇಕಾದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉತ್ತಮವಾಗಿರುತ್ತದೆ. ಆಮೇಲೆ ಇದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕಾದಂಥದ್ದಂದ್ರೆ ಏನಂದರೆ ತಳಿಗಳು. ಇದರಲ್ಲಿ ಎತ್ತರ ಬೆಳೀತಕ್ಕಂಥ ತಳಿಗಳು ಇವೆ, ಆಮೇಲೆ ಗಿಡ್ಡ ಬೆಳೀತಕ್ಕಂಥ ತಳಿಗಳು ಇವೆ. ಎರಡು ರೀತಿಯಾದ ತಳಿಗಳು ಇದ್ದಾವೆ. ಎತ್ತರ ಬೆಳೀತಕ್ಕಂಥ ತಳಿಗಳು ಮೊದಲು ಭಾಳಷ್ಟು ಜನ ಹಾಕ್ತಾಯಿದ್ರು ರೈತರು. ಎತ್ತರವಾದ ತಳಿಗಳ ಏನಾಗ್ತದೆ ಅಂದರೆ ನಾವು ಕೊಯ್ಲು ಮಾಡುವುದಕ್ಕೆ ಹಾಗೂ ಇಳುವರಿಯಲ್ಲಿ ಸ್ವಲ್ಪ ಅನನುಕೂಲಗಳು ಆಗ್ತಾಯಿವೆ. ಆದ ಕಾರಣ ರೈತರು ಆಮೇಲೆ ಎಲ್ಲ ವಿಜ್ಞಾನಿಗಳು ಎಲ್ಲರೂ ರೆಕಮೆಂಡೇಷನು ಗಿಡ್ಡ ಜಾತಿ ತಳಿಗಳನ್ನು ರೆಕಮೆಂಡೇಷನ್ ಮಾಡ್ತಾಯಿದೆ. ಈಗ ಗಿಡ್ಡ ಜಾತಿ ತಳಿಗಳಲ್ಲಿ ಹಲವಾರು ತಳಿಗಳು ಇದ್ದಾವೆ. GKVK-1, GKVK-2, GKVK-3. ಈ ಗಿಡದ ಲಕ್ಷಣ ಏನಂದರೆ ಗಿಡ್ಡ ಜಾತಿಯ ತಳಿಗಳಾಗಿದ್ದು ಅಧಿಕ ಸಾಂದ್ರತೆ ಬೇಸಾಯಕ್ಕೆ ಯೋಗ್ಯವಾಗಿದೆ ಇವು. ಆಮೇಲೆ ಧನರಾಜ್ ಅಂತೇಳಿ ಇನ್ನೊಂದು ತಳಿ, ಇದು ತಳಿ ಕೂಡ ಗಿಡ್ಡ ಜಾತಿಯ ತಳಿಗಳಾಗಿದ್ದು ಈ ತಳಿಯನ್ನು ಹೈಡೆನ್ಸಿಟಿ ಪ್ಲಾಂಟಿಂಗಲ್ಲಿ ಇದನ್ನು ಬೆಳೆಯಲಾಗ್ತದೆ. ಆಮೇಲೆ PKM-1, ಇದು ತಮಿಳುನಾಡು ರಾಜ್ಯದ ಒಂದು ಜನಪ್ರಿಯ ತಳಿಯಾಗಿದ್ದು ಇದು ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ರೈತರು ಬೆಳೆಸ್ತಾ ಇದ್ದು ಉತ್ತಮ ಇಳುವರಿಯನ್ನು ಬರ್ತಕ್ಕಂಥ ಒಂದು ತಳಿಯಾಗಿದೆ. ಹಾಗೆ 6-12 ತಿಂಗಳ ಒಳಗಡೆನೇ ಇದನ್ನು ಫಲವನ್ನು ಕೊಡ್ತಕ್ಕಂಥ ಒಂದು ಉತ್ತಮವಾದ ತಳಿ ಇದೊಂದು ತಳಿಯಾಗಿದೆ. ಪ್ರಥಮ ವರ್ಷ ಈ ತಳಿಯು 350-400 ಕಾಯಿಗಳನ್ನು ಒಂದು ಗಿಡದಲ್ಲಿ ನಾವು ಪಡೆಯಬಹುದು. ಎರಡನೇ ವರ್ಷ 800-1,000 ಕಾಯಿಗಳನ್ನು ಪಡೆಯಬಹುದು. ಇದು ಭಾಗ್ಯ ಒಂದು ತಳಿಯ ವಿಶೇಷತೆಗಳಿವು. ಆಮೇಲೆ ಬೇಸಾಯ ಬೇಕಾಗ್ತಕ್ಕಂಥ ಸಾಮಗ್ರಿಗಳು, ಇವಾಗ ನಮ್ಮದು 1 ಹೆಕ್ಟರ್ ಪ್ರದೇಶದಲ್ಲಿ ನಾವು ನಾಟಿ ಮಾಡಬೇಕಾದ್ರೆ ಎತ್ತರ ಜಾತಿಯ ತಳಿಗಳು ಹಾಗೂ ಗಿಡ್ಡ ಜಾತಿಯ ತಳಿಗಳು. ಹೀಗೆ ಮೊಟ್ಟ ಮೊದಲನೇದಾಗಿ ಗಿಡ್ಡ ಜಾತಿಯ ತಳಿಗಳು 250 ಗ್ರಾಂ ಪ್ರತಿ ಹೆಕ್ಟರ್ಗೆ ಬೀಜಗಳನ್ನು ನಮಗೆ ಬೇಕಾಗ್ತದೆ. 928 ಪ್ಲ್ಯಾಂಟ್ಗಳನ್ನು ನಾವು 1 ಹೆಕ್ಟರ್ ಪ್ರದೇಶದಲ್ಲಿ ಅಷ್ಟು ನಮಗೆ ಬೇಕಾಗ್ತವೆ. ಇದಕ್ಕೆ ನಾವು ಅಂತರ ಗಿಡದಿಂದ ಗಿಡಕ್ಕೆ ಸಾಲದಿಂದ ಸಾಲಕ್ಕೆ 3.25 ಸಾಲದಿಂದ ಸಾಲಕ್ಕೆ ಹಾಗೂ ಗಿಡದಿಂದ ಗಿಡಕ್ಕೆ ಕೂಡ 3.25 ಮೀಟರ್ ಅಷ್ಟು ನಾವು ಅಂತರವನ್ನು ಕೊಡಬೇಕಾಗ್ತದೆ. ಇಷ್ಟು ಅಂತರ ಕೊಟ್ಟರೆ 928 ಮರಗಳನ್ನು ನಾವು 1 ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೆಯಬಹುದು. ಹಾಗೆ ಎತ್ತರ ಜಾತಿಗಳು, ಎತ್ತರಕ್ಕೆ ಬೆಳೀತಕ್ಕಂಥ ತಳಿಗಳು 1 ಹೆಕ್ಟರ್ ಪ್ರದೇಶಕ್ಕೆ ನಮಗೆ 100 ಗ್ರಾಂ ಬೀಜಗಳನ್ನು ಬೇಕಾಗ್ತವೆ. ಸಸಿಗಳನ್ನು ಟೋಟಲ್ 392 ಸಸಿಗಳನ್ನು ನಮಗೆ ಬೇಕಾಗ್ತವೆ. ಹಾಗೆ ಇದರ ಅಂತರ ಗಿಡದಿಂದ ಗಿಡಕ್ಕೆ 5 ಮೀಟರ್, ಆಮೇಲೆ ಸಾಲದಿಂದ ಸಾಲಕ್ಕೆ ಕೂಡ 5 ಮೀಟರ್ ಅಷ್ಟು ಅಂತರವನ್ನು ಕೊಡಬೇಕಾಗ್ತದೆ. ಇವಾಗ ಈ ಕೊಪ್ಪಳ ಜಿಲ್ಲಾ ಪ್ರದೇಶದಲ್ಲಿ ನೀವು ನೋಡಿದ ಹಾಗೆ ನಿಮ್ಮ ಅನುಭವದ ಪ್ರಕಾರ ಈ ನುಗ್ಗೆ ಬೆಳೆಯ ಬಗ್ಗೆ ನಮ್ಮ ರೈತ ಮಿತ್ರರಿಗೆ ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ ಮತ್ತು ಯಾವ ರೀತಿ ಇದೆ ಇಲ್ಲಿಯ ಬೇಸಾಯ ಕ್ರಮಗಳು ಅಥವಾ ಇಲ್ಲಿಯ ಇಳುವರಿ ಎಲ್ಲ ಯಾವ ರೀತಿ ಇದೆ? ನುಗ್ಗೆಯಲ್ಲಿ ಭಾಳಷ್ಟು ಜನ ರೈತರು ಇವಾಗ ಯಲಬುರ್ಗಾ ಆಗಲಿ ಕೊಪ್ಪಳ ಆಗಲಿ ಗಂಗಾವತಿ ಆಮೇಲೆ ಕುಷ್ಟಗಿ ಎಲ್ಲ ತಾಲೂಕದಲ್ಲಿ ನುಗ್ಗೆಗಳನ್ನು ಬೆಳೀತಾ ಇರ್ತಾರೆ. ಆಮೇಲೆ ರೈತರು ಮಿನಿಮಮ್ ಒಂದು ವರ್ಷದ ಗಿಡ ಇದ್ದರೆ ಒಂದು ಗಿಡದಿಂದ 250-300 ಅಷ್ಟು ಕಾಯಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಮಿನಿಮಮ್ ಒಂದು ಗಿಡದಿಂದ ನಮಗೆ 150-200 ಕಾಯಿಗಳು ಬಂದರೆ ನಮಗೆ ಉತ್ತಮವಾದ ಇಳುವರಿಯನ್ನು ಸಿಗುತ್ತದೆ ಅಂಥೇಳಿ ನಾವು ಸಂಭಾವನೆ ಮಾಡ್ತೀವಿ. ಇದಕ್ಕೆ ನೀರಿನ ನಿರ್ವಹಣೆ ಯಾವ ರೀತಿ ಪ್ರದೀಪ್? ಇದಕ್ಕೆ ಬಹಳಷ್ಟು ನೀರು ಬೇಕಾಗತ್ತಾ ಅಥವಾ ಅಲ್ಪ ಪ್ರಮಾಣದ ನೀರನ್ನೇ ಸದ್ವಿನಿಯೋಗ ಮಾಡಿಕೊಂಡು ನಾವು ನುಗ್ಗೆ ಬೆಳೆ ಬೇಸಾಯ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹೇಗೆ ಇದಕ್ಕೆ ಭಾಳಷ್ಟು ನೀರಿನ ಪ್ರಮಾಣವನ್ನು ಬೇಡ, ಜಸ್ಟ್ ಅದಕ್ಕೆ ಒಂದು ಕ್ರಿಟಿಕಲ್ ಸ್ಟೇಜ್ ಅಂತೇಳಿ ನಾವು ಕರಿತೀವಿ. ಯಾವಾಗ ನಾವು ಪ್ರೂನಿಂಗ್ ಮಾಡ್ತೀವಿ, ಜೂನ್ ಜುಲೈ ತಿಂಗಳಲ್ಲಿ ಪ್ರೂನಿಂಗ್ ಮಾಡ್ತೀವಿ, ಆವಾಗ ಮಳೆಗಾಲ ಸಹಜ. ಒಂದು ವೇಳೆ ಮಳೆ ಬೆಳಿಲ್ಲ ಅಂದರೆ ಆವಾಗ ನಾವು ಒಂದು ಇನಿಷಿಯಲಾಗಿ ನಾವು ಕೊಡಬೇಕಾಗ್ತದೆ ಆ ಟೈಮಲ್ಲಿ. ಹಾಗೆ ಮತ್ತೆ ನವೆಂಬರ್ ಡಿಸೆಂಬರ್ ಒಂದು ಟೈಮಲ್ಲಿ ಒಂದು ವರ್ಷದಲ್ಲಿ ಒಂದು 10-15 ಟೈಮ್ ಅಷ್ಟು ನಾವು ನೀರು ಕೊಟ್ಟರೆ ಸಾಕು, ಇದಕ್ಕೆ ಜಾಸ್ತಿ ನೀರನ್ನು ಅವಶ್ಯಕತೆ ಇಲ್ಲ. ಈ ಬೆಳೆ ಒಂದು ಬಹುವಾರ್ಷಿಕ ಬೆಳೆ ಅಂತ ನೀವು ಹೇಳಿದ್ರಿ. ಒಂದು ಸಾರಿ ನಾಟಿ ಮಾಡಿದ ಮೇಲೆ ಫಲ ಕೊಡಲಿಕ್ಕೆ ಶುರು ಮಾಡಿದ ಮೇಲೆ ಎಷ್ಟು ವರ್ಷಗಳ ಕಾಲ ನುಗ್ಗೆ ಫಲ ಕೊಡ್ಬೋದು ಅಂತೀರಿ? ಇದು ಬೆಳೆ ಯಾವ ರೀತಿ ಇದೆ ಅಂದರೆ ಬಹುವಾರ್ಷಿಕ ಬೆಳೆ ಸರ್. ಇದನ್ನು ನಾವು ವರ್ಷ ವರ್ಷ ಪ್ರೂನಿಂಗ್ ಚಾಟಣಿ ಮಾಡಬೇಕಾಗ್ತದೆ. ಈ ಚಾಟಣಿ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಹೊಸ ಹೊಸ ಬೇರುಗಳು ನಾವು ಮೇಲ್ಗಡೆ ಚಾಟಣಿ ಮಾಡ್ತಾ ಹೋದಂಗೆ ಕೆಳಗಡೆನೂ ಹೊಸ ಹೊಸ ಬೇರುಗಳನ್ನು ಚಿಗುರು ಹೊಡಿತವೆ. ಹೀಗಾಗಿ ಕೆಳಗಡೆ ಇರ್ತಕ್ಕಂಥ ಒಂದು ಪೋಷಕಾಂಶಗಳು ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳು ಚೆನ್ನಾಗಿ ರೀತಿಯಲ್ಲಿ ತೆಗೆದುಕೊಂಡು ಅದನ್ನು ಮತ್ತೆ ಹೊಸ ಹೊಸ ಚಿಗುರನ್ನು ಒಡೆಯಲು ಪ್ರಾರಂಭ ಮಾಡ್ತದೆ. ವರ್ಷ ವರ್ಷ ನಾವು ಚಾಟಣಿ ಮಾಡುವುದು ಭಾಳ ಅವಶ್ಯಕತೆ ಈ ಬೆಳೆಯಲ್ಲಿ. ನೀವು ಚಾಟಣಿ 1 ಮೀಟರ್ ಮಿನಿಮಮ್ ಅಂದರೆ 1 ಮೀಟರ್ ಎತ್ತರದಿಂದ ನಾವು ಎಷ್ಟು 1.5 ಮೀಟರ್ ಅಥವಾ 2 ಮೀಟರ್ ಎತ್ತರನೂ ನಾವು ಚಾಟ್ನಿಯನ್ನು ಮಾಡ್ಬೋದು. ಇದು 15-20 ವರ್ಷಗಳಿಗೂ ನಾವು ಮೇಂಟೈನ್ ಮಾಡ್ಬೋದು. ಒಂದು ವೇಳೆ ಚೆನ್ನಾಗಿ ನಾವು ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಮಾಡಿದೆವು, ವಾಟರ್ ಮ್ಯಾನೇಜ್ಮೆಂಟು, ವೀಡ್ ಮ್ಯಾನೇಜ್ಮೆಂಟು ಎಲ್ಲ ನಾವು ಸಮಗ್ರವಾಗಿ ನಾವು ನಿರ್ವಹಣೆ ಮಾಡ್ತಿದ್ವಿ ಅಂದರೆ 15 ವರ್ಷ ಅಂತೂ ನಾವು ತೊಗೊಳ್ಬೋದು ಸರ್. ಇವಾಗ ಈ ನುಗ್ಗೆ ಬೇಸಾಯದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಅಂತೀರಿ? ಈ ನುಗ್ಗೆ ಬೆಳೆಯಲ್ಲಿ ಭಾಳ ಮುಖ್ಯವಾದ ಅಂದರೆ ಪೋಷಕಾಂಶಗಳ ನಿರ್ವಹಣೆ. ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನಾಟಿ ಮಾಡಬೇಕಾದ್ರೆ 1 ಹೆಕ್ಟರ್ ಪ್ರದೇಶದಲ್ಲಿ 25 ಟನ್ನು ನಾವು ಫಾರ್ಮ್ ಆ್ಯಡ್ ಮಿನಿವರ್ ತಿಪ್ಪೆ ಗೊಬ್ಬರ ಅನ್ನೋ ನಾವು ಒದಗಿಸಿಕೊಡಬೇಕು. ಆಮೇಲೆ ತಿಪ್ಪೆ ಗೊಬ್ಬರದ ನಂತರ ರಾಸಾಯನಿಕ ಗೊಬ್ಬರ 1 ವರ್ಷಕ್ಕೆ 1 ಹೆಕ್ಟರ್ ಪ್ರದೇಶಕ್ಕೆ 50 ಕೆಜಿ ಸಾರಜನಕ, ಆಮೇಲೆ 125 ಕೆಜಿ ರಂಜಕ, ಆಮೇಲೆ 30 ಕೆಜಿ ಪೊಟ್ಯಾಶ್ ಅನ್ನು ನಾವು ಒದಗಿಸಿ ಕೊಡಬೇಕು. ಯಾವ ರೀತಿ ಒದಗಿಸಿಕೊಡ್ಬೇಕಂದ್ರೆ ಈಗ ಶಿಫಾರಸು ಮಾಡಿರ್ತಕ್ಕಂಥ ನಮ್ಮ ರಾಸಾಯನಿಕ ಗೊಬ್ಬರ ಏನಿದೆ 50%ರಷ್ಟು ನಾಟಿ ಮಾಡಿದ 3 ತಿಂಗಳ ನಂತರ ಕೊಡಬೇಕು. ನಾಟಿ ಮಾಡೋ ಟೈಮಲ್ಲಿ ಬರೀ ತಿಪ್ಪೆ ಗೊಬ್ಬರ ಕೊಟ್ಟರು ಅಷ್ಟೇ ಸಾಕು, ನಂತರ 3 ತಿಂಗಳ ನಂತರ ಬಿಟ್ಟು 50%ರಷ್ಟು ನಾವು ಶಿಫಾರಸು ಮಾಡಿರ್ತಕ್ಕಂಥ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟು ನಂತರ ಮತ್ತೆ ಉಳಿದ 3 ತಿಂಗಳು ಅಂದರೆ 9ನೇ ತಿಂಗಳಿಗೆ 1 ಬಾರಿ, ಆಮೇಲೆ 12ನೇ ತಿಂಗಳಿಗೆ 1 ಬಾರಿ, 2 ಬಾರಿ ನಾವು ಅದರಲ್ಲಿ ಅರ್ಧ ಕಂತು ಮಾಡಿ ಕೊಟ್ಟರೆ ಉತ್ತಮವಾದ ಅದಕ್ಕೆ ಪೋಷಕಾಂಶಗಳು ಲಭಿಸುತ್ತವೆ. ಹಾಗೆ ಇತ್ತೀಚೆಗೆ ಬಿಡುಗಡೆ ಆಗಿರ್ತಕ್ಕಂಥ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರು ಹೆಸರುಘಟ್ಟ ಇವರು ಬಿಡುಗಡೆ ಮಾಡಿರ್ತಕ್ಕಂಥ ಅರ್ಕ ಮೈಕ್ರೋಬಯಲ್ ಇರ್ತಕ್ಕಂಥ ಒಂದು ತರಕಾರಿ ಸ್ಪೆಷಲ್ ಅಂತೇಳಿ ಒಂದು ಬಿಡುಗಡೆ ಮಾಡಿದೆ. ಆ ತರಕಾರಿ ಸ್ಪೆಷಲ್ ಕೂಡ 1 ಲೀಟರ್ ನೀರಲ್ಲಿ 5 ಗ್ರಾಮನ್ನು ಬೆರೆಸಿ ನಾವು ಗಿಡಕ್ಕೆ ಸಿಂಪರಣೆ ಮಾಡೋದ್ರಿಂದ ಅದು ಯಾವಾಗ ಹೂವು ಇರುತ್ತೆ ಅಂಥ ಸಮಯದಲ್ಲಿ, ಆಮೇಲೆ ಹೂವು ಬಿಟ್ಟು ಕಾಯಿ ಆದ ನಂತರವೂ ಕೂಡ 15 ಸರ್ತಿ ನಾವು ಸಿಂಪರಣೆ ಮಾಡೋದ್ರಿಂದ ಇಳುವರಿ 20-25% ಶೇಕಡ ಇಳುವರಿಯನ್ನು ನಾವು ಹೆಚ್ಚಿಗೆ ನಿರೀಕ್ಷಿಸಬಹುದು. ಇನ್ನು ಈ ನುಗ್ಗೆ ಬೆಳೆಗೆ ಯಾವುದಾದ್ರೂ ರೋಗ ಕ್ರಿಮಿಕೀಟಗಳ ಕಾಟ ಇದೆಯಾ ಹಾಗೆ? ಹೌದು ಸರ್, ನುಗ್ಗೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಹೇನು. ಈ ಹೇನು ಏನು ಮಾಡ್ತಾ ಅಂದರೆ ಎಲೆಗಳಿಂದ ಹೂಗಳಿಂದ ಹಾಗೂ ಅದರಲ್ಲಿರ್ತಕ್ಕಂಥ ಒಂದು ಕಾಂಡಗಳಿಂದ ರೆಂಬೆ ಕೊಂಬೆಗಳಿಂದ ರಸವನ್ನು ಹೀರುತ್ತೆ. ಆ ರಸ ಹೀರೋದ್ರಿಂದ ಏನಾಗ್ತದೆ ಅವೆಲ್ಲ ಉದುರ್ಬಿಡುತ್ತೆ, ಹೂವು ಉದುರ್ಬಿಡ್ತದೆ, ಕಾಯಿ ಉದುರ್ಬಿಡ್ತೈತಿ, ಆಮೇಲೆ ಎಲೆಗಳು ಸಹಿತ ಉದುರ್ಬಿಡ್ತಾವೆ. ಇದಕ್ಕೆ ಏನು ಮಾಡಬೇಕಂದ್ರೆ ಮೆಲಾಥಿಯನ್ ಅಂತೇಳಿ 2 ml ಮೆಲಾಥಿಯನ್ 50 cc ಇರ್ತಕ್ಕಂಥದ್ದು ಅದನ್ನು 1 ಲೀಟರ್ ನೀರಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ಇನ್ನೊಂದು ಕಪ್ಪು ಕಂಬಳಿ ಹುಳ ಅಂಥೇಳಿ ಬರ್ತದೆ. ಈ ಮರಿ ಹುಳಗಳು ಏನು ಮಾಡ್ತಾವ ಎಲೆಗಳನ್ನು ಹೋಗಿ ತಿಂದ್ಬಿಡ್ತವೆ. ತಿನ್ನೋದ್ರಿಂದ ಏನಾಗ್ತದೆ ಗಿಡದಲ್ಲಿ ಪತ್ರ ಹರಿತು ಅಂಶ ಕಡಿಮೆ ಆಗ್ತದೆ. ಹೀಗಾಗಿ ಅದಕ್ಕೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮಾಡೋದಕ್ಕೆ ತೊಂದರೆ ಆಗ್ತದೆ. ಆ ರೀತಿ ಆದರೆ ಏನಾಗ್ತದೆ ಅಂದರೆ ಎಲೆಗಳೆಲ್ಲ ಉದುರ್ಬಿಡ್ತು. ಇದಕ್ಕೂ ಕೂಡ ನಾವು 2 ml ಮೆಲಾಥಿಯನ್ 50 ಇಸಿ ಇರ್ತಕ್ಕಂಥದ್ದು ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನು ಕೂಡ ನಾವು ನಿವಾರಣೆ ಮಾಡ್ಬೋದು. ಹಾಗೆ ಇನ್ನೊಂದು ಮುಖ್ಯವಾದ ಅಂದರೆ ಇದಕ್ಕೆ ಬೂದು ರೋಗ ಮತ್ತು ಎಲೆ ಚುಕ್ಕೆ ರೋಗ ಭಾಳ ಇಂಪಾರ್ಟೆಂಟ್ ಡಿಸೀಸಸ್ ಇವು. ಈ ಬೂದು ರೋಗ ಬಂದಾಗ ಏನಾಗ್ತದಂದರೆ ಎಲೆ ಕೆಳಭಾಗದಲ್ಲಿ ಮತ್ತು ಮೇಲ್ಭಾಗದಲ್ಲಿ ಒಂದು ಬೂದಿ ಬೂದಿ ಥರ ವೈಟ್ ಬಿಳಿ ಬಿಳಿ ಬಿಳಿ ಪೌಡರ್ ಥರ ಒಂದು ಸಿಂಪ್ಟಮ್ಸ್ ಕಾಣುತ್ತೆ. ಅದು ನಾವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಕಂಟ್ರೋಲ್ ಮಾಡಬೇಕು. ಒಂದು ವೇಳೆ ನಾವು ಲೇಟ್ ಮಾಡಿದ್ರೆ ಎಲ್ಲ ಗಿಡ ಎಲೆಗಳೆಲ್ಲ ಉದುರಿಬಿಡುತ್ತೆ, ಉದುರಿಬಿದ್ದಾಗ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆಟೋಮೆಟಿಕಲಿ ಪ್ಲ್ಯಾಂಟ್ ಡೈ ಆಗ್ತದೆ. ಅದಕ್ಕೆ ನಾವು ಮುನ್ಸೂಚನೆ ಕ್ರಮವಾಗಿ ಬೂದಿ ರೋಗಕ್ಕೆ ವೆಜಿಟೇಬಲ್ ಸಲ್ಫರ್ ಅಂತೇಳಿ ಗಂಧಕ ಅಂತೇಳಿ ಬರುತ್ತೆ, ಅದು 3 ಗ್ರಾಮ್ ಪ್ರತಿ ಲೀಟರ್ ನೀರಲ್ಲಿ ಸೇರಿಸಿ ನಾವು ಸಿಂಪಡಣೆ ಮಾಡೋದ್ರಿಂದ ಈ ರೋಗ ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ಎಲೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ ಇದು ಕಾಮನ್ ಆಗಿ ಬರ್ತಕ್ಕಂಥ ಒಂದು ರೋಗ ಆಗಿದೆ. ಈ ರೋಗಕ್ಕೆ ಪ್ರತಿ ಲೀಟರ್ ನೀರಲ್ಲಿ 2 ಗ್ರಾಮ್ ಮ್ಯಾಂಕೋಜಬ್ ಅನ್ನು ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನು ಕೂಡ ನಾವು ಹತೋಟಿ ಮಾಡ್ಬೋದು. ಎಲ್ಲ ರೋಗಗಳನ್ನು ಕ್ರಿಮಿಕೀಟಗಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ರೈತ ಮಿತ್ರರು. ಇದ್ರ ಜೊತೆಗೆ ನಿಮ್ಮ ಅನುಭವದ ಪ್ರಕಾರ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಈಗ ಈ ತೋಟಗಾರಿಕಾ ಬೆಳೆಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಅದೇ ರೀತಿ ನುಗ್ಗೆಗೂ ಕೂಡ. ಈ ನುಗ್ಗೆನ ಕಟಾವು ಮಾಡಲಿಕ್ಕೆ ಯಾವುದು ಸೂಕ್ತ ಸಮಯ ಅಂತ ನೀವು ಭಾವಿಸ್ತೀರಿ? ನುಗ್ಗೆ ಪ್ರೂನಿಂಗ್ ಯಾವ ಬೇಕಾದಾಗೂ ಮಾಡ್ಬೋದು, ಬಟ್ ಇಂಪಾರ್ಟೆಂಟ್ ಟೈಮ್ ಅಂದರೆ ಜೂನ್ ಜುಲೈ ಅಥವಾ ಮೇ ಜೂನ್, ಪ್ರೀ ಅರ್ಲಿ ಮಾನ್ಸೂನ್ ಅಂತ ಹೇಳ್ತೀವಿ ನಾವು. ಇಮಿಡಿಯೇಟ್ ಆಗಿ ನಾವು ಪ್ರೂನಿಂಗ್ ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ಏನು ವಹಿಸ್ಬೇಕಂದ್ರೆ, ಇವಾಗ ಮುಂದೆ ಜೂನ್ ಜುಲೈಯಲ್ಲಿ ಮಳೆ ಪ್ರಾರಂಭ ಆಗ್ತದೆ, ಪ್ರೂನಿಂಗ್ ಮಾಡಿದ ತಕ್ಷಣ ಗಿಡಕ್ಕೆ ನೀರು ಮತ್ತು ಪೋಷಕಾಂಶಗಳನ್ನು ಒದಗಿಸಿಕೊಡಬೇಕಾದ ರೈತನ ಕರ್ತವ್ಯ. ಒಂದು ವೇಳೆ ನಾವು ಪ್ರೂನಿಂಗ್ ಮಾಡಿದಾಗ ನೀರು ಒಂದು ವೇಳೆ ಒದಗಿಸಿಕೊಳ್ಳಿಲ್ಲ, ಗೊಬ್ಬರ ಒದಗಿಸಿಕೊಳ್ಳಿಲ್ಲ ಅಂದರೆ ನಮಗೆ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಇಳುವರಿ ನಮಗೆ ಹೆಚ್ಚಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾವು ಮೇ ಅಥವಾ ಜೂನ್ ತಿಂಗಳಲ್ಲಿ ಪ್ರೂನಿಂಗನ್ನು ಸ್ಟಾರ್ಟ್ ಮಾಡಬೇಕು. ಪ್ರೂನಿಂಗ್ ಇಮಿಡಿಯೇಟಾಗಿ ನಾವು ಪ್ರೂನ್ ಮಾಡಿದ ತಕ್ಷಣ ಗಿಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬ್ರೋಡಾಕ್ಸ್ ಮಿಕ್ಸರ್ ಅನ್ನು ಲೇಪನವನ್ನು ಮಾಡಬೇಕು. ಲೇಪನ ಮಾಡಿದ್ರೆ ಏನಾಗ್ತದೆ, ಬ್ಯಾಕ್ಟೀರಿಯಲ್ಲು ಫಂಗಲ್ ಡಿಸೀಸ್ ಏನಿರ್ತದೆ ನಾವು ತಡೆಗಟ್ಟೆ ಮಾಡ್ಬೋದು, ಇಲ್ಲಾಂದರೆ ಮತ್ತೆ ಇಂಥ ರೋಗಗಳನ್ನು ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಈಗ ನೀವು ಈ ಕೊಪ್ಪಳದ ಕೃಷಿ ವಿಸ್ತೀರ್ಣ ಶಿಕ್ಷಣ ಸಂಸ್ಥೆಯಲ್ಲಿ ತೋಟಗಾರಿಕಾ ತಜ್ಞರಾಗಿದ್ದೀರಿ, ಬಹಳಷ್ಟು ನಮ್ಮ ರೈತ ಮಿತ್ರರನ್ನು ನೀವು ಅವರ ಫೀಲ್ಡ್ನಲ್ಲಿಯೇ ಸಂದರ್ಶನ ಮಾಡಿರ್ತೀರಿ, ಅದೇ ರೀತಿ ಈ ನುಗ್ಗೆ ಪ್ಲಾಟ್ಗಳನ್ನು ಕೂಡ ನೀವು ಸಂದರ್ಶನ ಮಾಡಿರ್ತೀರಿ. ಇಂಥ ಸಂದರ್ಭಗಳಲ್ಲಿ ಯಾವ ರೀತಿಯ ತಾಂತ್ರಿಕತೆಗೆ ನಮ್ಮ ರೈತರು ವಾಲ್ಬೇಕು ಮತ್ತು ಅವರು ಈಗ ಸದ್ಯಕ್ಕೆ ಯಾವ ರೀತಿಯ ತಾಂತ್ರಿಕತೆಗಳನ್ನು ಪಾಲಿಸ್ತಿದ್ದಾರೆ, ಏನು ಬದಲಾವಣೆ ಬರಬೇಕು ಅಂತೀರಿ ನೀವು? ಇವಾಗ ಇತ್ತೀಚಿನ ದಿವಸದಲ್ಲಿ ಮಸಾರಿ ಎರಿ ಭೂಮಿ ಮತ್ತು ಮಸಾರಿ ಭೂಮಿ ಎರಡು ಥರ ಭೂಮಿ ಇದೆ ಇಲ್ಲಿ ಕೊಪ್ಪಳಲ್ಲಿ. ಹೆಚ್ಚಿಗೆ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ಮಸಾರಿ ಭೂಮಿಯಲ್ಲಿ ಗೊಣ್ಣೆ ಹುಳುಗಳ ಒಂದು ಹೆಚ್ಚಳ ಆಗೋದ್ರಿಂದ ರೈತನು ಗೊಣ್ಣೆ ಹುಳುಗಳಿಂದ ಅದರಲ್ಲಿ ನುಗ್ಗೆ ಗಿಡದ ಬೇರನ್ನು ಕಟ್ ಮಾಡಿ ಆ ಬೇರಿನಿಂದ ಏನು ಗಿಡಕ್ಕೆ ಹೋಗ್ತಕ್ಕಂಥ ಒಂದು ಏನು ಟಿಶ್ಯೂ ಇರ್ತಾವಲ್ಲ ಬೇರನ್ನು ಕಟ್ ಮಾಡೋದ್ರಿಂದ ಆಟೋಮೆಟಿಕ್ ಗಿಡ ಏನಾಗ್ತಾ ಇದೆ, ಒಣಗಿ ಹೋಗ್ತಾ ಇದೆ. ಹೀಗಾಗಿ ರೈತರು ಮುನ್ನೆಚ್ಚರಿಕೆ ಕ್ರಮ ಏನು ವಹಿಸ್ಬೇಕಂದ್ರೆ ಮೆಟ್ರೆಜಿಯಮ್ ಅಂಥೇಳಿ ಸಿಗ್ತಾ ಇದೆ, ಆ ಮೆಟ್ರೆಜಿಯಮ್ ಹೊಲದಲ್ಲಿ ಒಂದು ಹಾಕೋದ್ರಿಂದ ಈ ಗೊಣ್ಣೆ ಹುಳುಗಳ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಅದನ್ನು ರೈತರನ್ನು ಕಂಪಲ್ಸರಿ ಎಲ್ಲ ಮಸಾರಿ ಹೊಲದಲ್ಲಿ ಇದು ಮಾಡಬೇಕಂಥೇಳಿ ನನ್ನೊಂದು ಕೋರಿಕೆ. ತುಂಬ ಸಂತೋಷ ಪ್ರದೀಪ್. ಇದುವರೆಗೆ ಈ ನುಗ್ಗೆ ಬೆಳೆಯ ಬೇಸಾಯದ ತಾಂತ್ರಿಕತೆಗಳು ವಿಷಯವಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ, ಇದರಿಂದ ಅವರಿಗೆ ಖಂಡಿತ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸೋಣ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನುಗ್ಗೆ ಬೇಸಾಯ ಕುರಿತು ಪ್ರದೀಪ್ ಬಿರಾದಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಅರುಣ್ ನಾಯಕ್. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. सबको बचाएंगे खुद से ये वादा कर लिया है इंडिया जब सोल लगाएगा टीवी हारेगा देश जीतेगा तो आइए आज ही सब लेते हैं एक संकल्प भारत को टीवी मुक्त बनाने का तभी तो टीवी हारेगा देश जीतेगा टीवी हारेगा देश जीतेगा टीबी के बारे में ज्यादा जानकारी के लिए 1800-11-6666 पर संपर्क करें। ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972-62-23-90. ಅಪ್ಪನೂ ಅಮ್ಮನೂ ಇಲ್ಲ. ಬೇಸಿಗೆಯಲ್ಲಿ ಹಲವಾರು ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಅದರಲ್ಲಿ ಟೊಮೆಟೊ ಒಂದು ಮುಖ್ಯ ತರಕಾರಿ. ಹಾಗೆ ಎಣ್ಣೆಕಾಳು ಬೆಳೆಗಳಾದ ಸೂರ್ಯಕಾಂತಿ ಮತ್ತು ಶೇಂಗಾ ಬೆಳೆಯಲ್ಲಿ ನಂಜು ರೋಗಗಳ ಅವಳಿ. ಹಾಗೆ ಇನ್ನೊಂದು ತರಕಾರಿ ಬೆಳೆ ಅಂದ್ರೆ ಸೌತೆಕಾಯಿ. ಹೀಗೆ ಪ್ರಮುಖವಾಗಿ ಬಂದ್ರೆ ಮೊದಲು ಟೊಮೆಟೊ, ಇದರಲ್ಲಿ ಕಂಡು ಬರುವ ಎಲೆ ಮುದುಳು ನಂಜು ರೋಗ, ಇದು ಒಂದು ನಂಜು ರೋಗದಿಂದ ಬರುತ್ತಿದ್ದು ಇದು ಬಿಳಿ ನೊಣ ಕೀಟಗಳ ಮುಖಾಂತರ ಹರಡುತ್ತಾ ಇದೆ. ಈ ಒಂದು ಬಿಳಿ ನೊಣವನ್ನ ಒಂದು ಹತೋಟಿ ಮಾಡಿದರೆ ಈ ರೋಗದ ಒಂದು ನಿಯಂತ್ರಣವನ್ನ ಹತೋಟಿಯಲ್ಲಿ ಇಡಬಹುದು. ಪ್ರಮುಖವಾಗಿ ಸಸಿಗಳನ್ನ ನೈಲಾನ್ ಪರದೆಯ ಒಳಗಡೆ ಬೆಳೆಸುವುದು, ನಂತರ ಸಸಿಗಳ ನಾಟಿ ಮಾಡುವಾಗ ಕಾನ್ಫಿಡಾಸ್ 5 ml 10 L ನೀರಿಗೆ ಬೆರೆಸಿ ಸಸಿಗಳಿಗೆ ಸಿಂಪರಣೆ ಮಾಡಬೇಕು. ನಂತರ ಹೊಲದ ಸುತ್ತ ಜೋಳದ ಸಾಲನ್ನ ಆಗಲಿ ಅಥವಾ ತೊಗರಿಯ ಸಾಲನ್ನ ತಡೆ ಬೆಳೆಯಾಗಿ ಬೆಳೆದರೆ ಈ ಹುಳುಗಳ ಹಾವಳಿ ತಪ್ಪಿಸಿ ರೋಗ ನಿರ್ವಹಣೆ ಮಾಡುವುದು. ನಾಟಿ ಮಾಡಿದ ಒಂದು ತಿಂಗಳ ನಂತರ ಹೊಲದಲ್ಲಿ ಅಂಟು ಬಲೆ, ಹಳದಿ ಅಂಟು ಬಲೆಗಳನ್ನ ವಿಶೇಷವಾಗಿ ಹೊಲದಲ್ಲಿ ಹಾಕುವುದರಿಂದ ಈ ಒಂದು ಬಿಳಿ ನೊಣವನ್ನು ಆಕರ್ಷಣೆ ಮಾಡಿ ರೋಗವನ್ನ ಹರಡೋದನ್ನು ತಪ್ಪಿಸಬಹುದು. ಹೀಗೆ ಸಸಿ ಮಡಿ ಹಂತದಿಂದ ನಾಟಿ ಮಾಡುವ ಮತ್ತು ಹಾಗೂ ಹೊಲದಲ್ಲಿ ಹಲವಾರು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದಲ್ಲಿ ಟೊಮೆಟೊ ಎಲೆ ಈ ನಂಜು ರೋಗವನ್ನ ಹತೋಟಿಯಲ್ಲಿಡಬಹುದು. ಸೂರ್ಯಕಾಂತಿಯಲ್ಲಿ ನಂಜು ರೋಗ, ಸೂರ್ಯಕಾಂತಿ ಒಂದು ಎಣ್ಣೆಕಾಳು ಬೆಳೆ. ಈ ಬೆಳೆಯಲ್ಲಿ ಸೂರ್ಯಕಾಂತಿಯ ಸುತ್ತ ಕಾಂಗ್ರೆಸ್ ಕಳೆ ಹೆಚ್ಚಾಗಿದ್ದಲ್ಲಿ ಈ ರೋಗದ ಹಾವಳಿ ಹೆಚ್ಚಾಗಿರುತ್ತದೆ. ಇದು ಒಂದು ಥ್ರಿಪ್ಸ್ ಕೀಟದಿಂದ ಈ ರೋಗ ಹರಡ್ತಾ ಇದ್ದು, ಸೂರ್ಯಕಾಂತಿ ಬೀಜ ಬಿತ್ತಿದ ನಂತರ ಹೊಲದ ಸುತ್ತನೂ 2 ಸಾಲು ಜೋಳ ಅಥವಾ ತೊಗರಿ ಸಾಲುಗಳನ್ನು ಹಾಕುವುದರಿಂದ ಥ್ರಿಪ್ಸ್ ಕೀಟಗಳ ಹಾವಳಿಯನ್ನ ಮುಂಚಿತವಾಗಿ ತಡೆಗಟ್ಟಬಹುದು. ನಂತರ ಈ ಒಂದು ಹೊಲದಲ್ಲಿ ಥಯಾಮೆಥಾಗ್ರಾಮ್ ಮತ್ತು ಅಥವಾ ಕಾನ್ಫಿಡಾ 5 ml 10 L ನೀರಿನಲ್ಲಿ ಬೆರೆಸಿ 30 ದಿನಗಳ ಅಥವಾ 45 ದಿನಗಳ ಅಂತರದಲ್ಲಿ 1-2 ಬಾರಿ ಸಿಂಪರಣೆ ಮಾಡಿದಲ್ಲಿ ಈ ಥ್ರಿಪ್ಸ್ ಕೀಟಗಳ ಹಾವಳಿಯನ್ನ ತಪ್ಪಿಸಿ ರೋಗದ ಹರಡುವಿಕೆಯನ್ನ ಹತೋಟಿಯಲ್ಲಿಡಬಹುದು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ನಂಜು ರೋಗವು 15-20 ದಿನಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಎಲೆಗಳು ಸಂಪೂರ್ಣವಾಗಿ ಸುಟ್ಟ ರೀತಿಯಲ್ಲಿ ಕಂಡುಬಂದು ಗಿಡವು ಹಲವಾರು ಬಗೆಯ ರೂಪವನ್ನು ಪಡೆದುಕೊಂಡು ತೆನೆ ಕಟ್ಟದೆ ಜೊಳ್ಳಾಗುವ ಸಂದರ್ಭ ಕಂಡು ಬರುತ್ತದೆ ಈ ರೋಗದಲ್ಲಿ. ಆದ ಕಾರಣ ಎಲ್ಲ ರೈತರು ಆ ಸೂರ್ಯಕಾಂತಿ ಹೊಲದ ಬೀಜ ಬಿತ್ತುವಾಗ ಬೀಜದ ಉಪಚಾರ ಮಾಡಬೇಕು. ವಿಮಿಡಾಕ್ಲೋಪ್ರಿಡ್ ಅಂತ ಗೌಚ್ ಔಷಧಿ ಕೀಟನಾಶಕದಲ್ಲಿ 5 ml ಪ್ರತಿ kg ಬೀಜೋಪಚಾರ ಮಾಡಿ ನಂತರ ಹೊಲದ ಸುತ್ತ ಜೋಳದ ಸಾಲನ್ನು ಹಾಕುವುದು. ನಂತರ ಹೊಲದಲ್ಲಿ ಅಂಟು ಬಲೆ, ಅದರಲ್ಲಿ ಹಳದಿ ನೀಲಿ ಬಣ್ಣದ ಅಂಟು ಬಲೆಗಳನ್ನ 8-10 ಗಂಟೆ ಹೊಲದಲ್ಲಿ ಹಾಕುವುದರಿಂದ ಈ ಒಂದು ರೋಗವನ್ನ ಹತೋಟಿ ಮಾಡಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೈತ ಗೀತೆಯನ್ನು. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಅನಂತ ಶಕ್ತಿ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾಗಿಹ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಗಂಗೆ ಸಿಮರುಬ ಬಳದು ನಾವು.